ಮರಳು ಅಥವಾ ಹೊಯ್ಗೆ ಗಿಡಕ್ಕೆ ಹಾಕಿದ ನೀರನ್ನು ಸರಾಗವಾಗಿ ಹರಿದು ಹೋಗಲು ಸಹಕಾರಿಯಾಗುತ್ತದೆ, ಹಾಗೂ ಬೇರು ಹೋಗಲು ಕೂಡ ಸಹಕಾರಿಯಾಗಿದೆ. ಸುಣ್ಣ. ಸುಣ್ಣವು ಬೇರಿಗೆ ಬರುವಂಥ ಹುಳಗಳ ಸಮಸ್ಯೆ ಹಾಗೂ ರೋಗಗಳನ್ನು ತಡೆಯುತ್ತದೆ. ಸುಣ್ಣದ ಬದಲು ಕೈಬೇವಿನ ಹಿಂಡಿಯನ್ನು ಉಪಯೋಗಿಸಬಹುದು. ಮಿಶ್ರಣ ತಯಾರಾದರೆ ಪಾಟ್ ಅಥವಾ ಕುಂಡಗಳಿಗೆ ತುಂಬಿಸುವ ಮೊದಲು ಪಾಟ್ಗಳ ಆಯ್ಕೆ ಬಗ್ಗೆ ಒಂದಿಷ್ಟು ಜಾಗ್ರತೆ ವಹಿಸಬೇಕು. ಹೊಸ ಪಾಟನ್ನು ಆಯ್ಕೆ ಮಾಡುವಾಗ ಸ್ವಲ್ಪ ಹೇರು ತಗ್ಗಿರುವ ಅಡಿಭಾಗವನ್ನೇ ಆಯ್ಕೆ ಮಾಡಬೇಕು. ಪಾಟಿನ ಅಡಿಭಾಗದಲ್ಲಿ ತೂತುಗಳಿರುವುದನ್ನು ನೀವು ಗಮನಿಸಿರಬಹುದು. ಅದಕ್ಕೆ ಕಲ್ಲು ಅಥವಾ ಹಂಚಿನ ತುಂಡುಗಳನ್ನು ಕವರ್ ಆಗುವ ಥರ ಇರಬೇಕು. ಇದರಿಂದ ಗಿಡಗಳಿಗೆ ಹಾಕಿದ ನೀರು ಜಾಸ್ತಿ ಆದ ಕೂಡಲೇ ಸುಲಭವಾಗಿ ಹರಿದು ಹೋಗಲು ಸಹಾಯವಾಗುತ್ತದೆ. ಪಾಟ್ ಅಥವಾ ಗ್ರೋ ಬ್ಯಾಗಿಗೆ ಮಿಶ್ರಣವನ್ನು ತುಂಬಿಸುವಾಗ 75-80% ವರೆಗೆ ಮಾತ್ರ ತುಂಬಿಸಬೇಕು. ಯಾಕೆಂದರೆ ಗಿಡವನ್ನು ನಾಟಿ ಮಾಡಿದ ನಂತರ ಅದರ ಬೆಳವಣಿಗೆಯನ್ನು ಆಧರಿಸಿ ಮಿಶ್ರಣವನ್ನು ಕೊಡುತ್ತಾ ಬರಬೇಕು. ಇದರಿಂದ ಗಿಡ ಮತ್ತು ಗಟ್ಟಿಯಾಗಿ ನಿಲ್ಲಲು ಸಹಕಾರಿಯಾಗುತ್ತದೆ. ಇದರ ಬದಿಯಲ್ಲಿ ಸ್ಥಳಾವಕಾಶ ಇದ್ದರೆ ಬ್ರಾಹ್ಮಿ ಅಥವಾ ಪುದೀನದಂಥ ಗಿಡಗಳನ್ನು ಕೂಡ ನೆಟ್ಟು ಬೆಳೆಸಬಹುದು. ದೊಡ್ಡ ಪಾಟ್ ಆದರೆ ಬದಿಯಲ್ಲಿ ಶುಂಠಿ ಅಥವಾ ಅರಸಿನವನ್ನು ನೆಡಬಹುದು. ಮಣ್ಣಿನ ಮಿಶ್ರಣವನ್ನು ಮಳೆಗಾಲದಲ್ಲಿ ಮಾಡುವುದಾದರೆ ತೇನ್ಸಿ ಗೊಬ್ಬರದ ಪ್ರಮಾಣ ಕಡಿಮೆ ಮಾಡಿ ಮರಳನ್ನು ಜಾಸ್ತಿ ಹಾಕಬೇಕು. ತೇನ್ಸಿ ಗೊಬ್ಬರದ ಬದಲು ತರಗೆಲೆ ಅಥವಾ ಒಣ ಎಲೆ ಉಪಯೋಗಿಸಬಹುದು. 1 ವರ್ಷ ಹಳೆಯ ಅಡಿಕೆ ಸಿಪ್ಪೆಯನ್ನು ಉಪಯೋಗಿಸಬಹುದು. ಗೆಡ್ಡೆಗೆಣಸಿಗೆ ಬೇಕಾದ ಮಣ್ಣಿನ ಮಿಶ್ರಣವನ್ನು ತಯಾರಿಸುವುದಾದರೆ ಅದಕ್ಕೆ ಸ್ವಲ್ಪ ಪೊಟ್ಯಾಷಿಯಂ ಯುಕ್ತ ಗೊಬ್ಬರವನ್ನು ಹಾಕಬೇಕು. ಇದು ಸುಡು ಮಣ್ಣು ಅಥವಾ ಕಟ್ಟಿಗೆ ಬೂದಿ ಅಥವಾ ಬಾಳೆದಿಂಡನ್ನು ಸಣ್ಣ ತುಂಡು ಮಾಡಿ ಕೊಚ್ಚಿ ಹಾಕುವುದರಿಂದಲೂ ಸಿಗುತ್ತದೆ. ಸೊಪ್ಪು ತರಕಾರಿ ಬೆಳೆಸುವುದಾದರೆ ಸಾರಜನಕಯುಕ್ತ ಗೊಬ್ಬರವನ್ನು ಉಪಯೋಗಿಸುವುದು ಸೂಕ್ತ. ಇದು ಮೀನಿನ ಗೊಬ್ಬರ, ದನದ ಸೆಗಣಿ, ಕೋಳಿ ಗೊಬ್ಬರ ಅಥವಾ ನೆಲಕಡಲೆ ಹಿಂಡಿಯಲ್ಲಿ ಸಿಗುತ್ತದೆ. ಇನ್ನೊಂದು ವಿಧಾನದಿಂದಲೂ ಮಣ್ಣಿನ ಮಿಶ್ರಣವನ್ನು ತಯಾರಿಸಬಹುದು. 1 ಪಾಟ್ ಅಥವಾ ಗ್ರೋ ಬ್ಯಾಗಿನ ಕೆಳಗೆ ಮೊದಲು ಒಣ ಎಲೆ ಅಥವಾ ತರಗೆಲೆ ಹಾಕಬೇಕು. ನಂತರ ಹಸಿ ಸೆಗಣಿ ಡೈಲ್ಯೂಟ್ ಮಾಡಿ ಹಾಕಬೇಕು. ನಂತರ ಮಣ್ಣು ಹಾಕಿ ಲೇಯರ್ ಬೈ ಲೇಯರ್ ಹಾಕುತ್ತಾ ಬರಬೇಕು. ಇದರ ಮೇಲ್ಭಾಗದಲ್ಲಿ ಪಾಟಿಂಗ್ ಮಿಕ್ಸ್ ಹಾಕಿ ಎಲ್ಲ ಥರದ ಸೊಪ್ಪು ತರಕಾರಿ ಬೆಳೆಸಬಹುದು. ತರಗೆಲೆ ಬಳಸುವುದರಿಂದ ಹತ್ತು ಒಮ್ಮೆಗೆ ಒಳ್ಳೆಯ ಶೆಲ್ಟರ್ ಸಿಗುತ್ತೆ. ಹಾಗಾಗಿ ನಮಗೆ ಎಟ್ ಎ ಟೈಮ್ ವರ್ಮಿ ಕಾಂಪೋಸ್ಟ್ ಕೂಡ ಸಿಗುತ್ತಾ ಹೋಗುತ್ತೆ. ನೆಕ್ಸ್ಟ್ ಸೀಸನಲ್ಲಿ ಇದನ್ನೇ ಬಳಸಿಕೊಂಡು ಪಾಟ್ ಮಿಕ್ಸ್ ತಯಾರಿ ಮಾಡಬಹುದು. ರೆಡಿ ಟು ಯೂಸ್ ಅಂತ ಪಾಟಿಂಗ್ ಮಿಕ್ಸ್ ಸಿಗುತ್ತದೆ. ಪ್ರತಿ ವರ್ಷ ದುಡ್ಡು ಕೊಟ್ಟು ಮಾರುಕಟ್ಟೆಯಿಂದ ಪಾಟಿಂಗ್ ಮಿಕ್ಸ್ ಖರೀದಿಸುವ ಅವಶ್ಯಕತೆಯೇ ಇರುವುದಿಲ್ಲ. ಇದರಿಂದ ಸಣ್ಣ ಪ್ರಮಾಣದ ಉಳಿತಾಯವಾಗುತ್ತದೆ. ಇನ್ನೊಂದು ವಿಧಾನ, ಆಲ್ರೆಡಿ ಉಪಯೋಗಿಸಿದ ಮಣ್ಣಿಗೆ ಫಲವತ್ತತೆಗೋಸ್ಕರ ಗೊಬ್ಬರವನ್ನು ಮಿಕ್ಸ್ ಮಾಡಬೇಕು. ಹಟ್ಟಿಗೊಬ್ಬರ ಹಾಗೂ ಸ್ವಲ್ಪ ಮಣ್ಣು ಸೂಕ್ತ. ಇದಲ್ಲದೆ ಕಡಲೆಕಾಯಿ ಸಿಪ್ಪೆ ಹುಡಿ ಮತ್ತು ಮೊಟ್ಟೆಯ ಹೊರಪದರನ್ನು ಪುಡಿ ಮಾಡಿ ಉಪಯೋಗಿಸಬೇಕು. ಇದಲ್ಲದೆ ಮನೆಯಲ್ಲಿ ಮಾಡಿದ ಕೋಕೋಪಿಟ್, ಅಂದರೆ ನಾವು ತೆಂಗಿನ ಕಾಯಿಯನ್ನು ಬಿಡಿಸುವಾಗ ಅದರ ನಾರನ್ನು ತೆಗೆದು ಪುಡಿ ಮಾಡಿ ಉಪಯೋಗಿಸಬೇಕು. ಕೋಕೋಪಿಟ್, ಮಣ್ಣು, ಹಟ್ಟಿಗೊಬ್ಬರ, ಕಡಲೆಕಾಯಿ ಸಿಪ್ಪೆ ಹುಡಿ ಹಾಗೂ ಬಿಸಿಲಿನಲ್ಲಿ ಒಣಗಿಸಿದ ಮೊಟ್ಟೆಯ ಶೆಲ್ಲನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿ ಉಪಯೋಗಿಸಬೇಕು. ಹಾಗೆ ಕಡಲೆಕಾಯಿ ಸಿಪ್ಪೆಯನ್ನು ಬಿಸಿಲಿನಲ್ಲಿ ಒಣಗಿಸಿ ಮಿಕ್ಸಿನಲ್ಲಿ ಪುಡಿ ಮಾಡಿ ಉಪಯೋಗಿಸಬೇಕು. ಈ ರೀತಿ ಮಣ್ಣಿನ ಮಿಶ್ರಣವನ್ನು ತಯಾರಿಸಬಹುದು. ಯಾವಾಗಲೂ ಕೋಕೋಪಿಟ್ಟನ್ನು ಮಾರುಕಟ್ಟೆ ಅಥವಾ ನರ್ಸರಿಯಿಂದ ಖರೀದಿಸುವುದಕ್ಕಿಂತ ಮೇಲೆ ಹೇಳಿದ ವಿಧಾನದಿಂದ ಮನೆಯಲ್ಲಿ ತಯಾರಿಸುವುದು ಉತ್ತಮ. ಸುಡುಮಣ್ಣು, ಇದು ಮಣ್ಣಿನ ಆರೋಗ್ಯ ರಕ್ಷಕ. ಎಲ್ಲ ಥರದ ಮಣ್ಣು ಬೆಳೆಗಳಿಗೆ ಸೂಕ್ತವಲ್ಲ. ಕೆಲವು ಮಣ್ಣಿನಲ್ಲಿ ಬೆಳೆಗಳಿಗೆ ಹಾನಿಕಾರಕ ರೋಗಾಣುಗಳು ಮತ್ತು ಕೀಟದ ಮೊಟ್ಟೆಗಳಿರಬಹುದು. ಅಂತಹ ಸಂಶಯ ಇರುವ ಮಣ್ಣನ್ನು ಸ್ವಲ್ಪ ಬಿಸಿ ಪ್ರಕ್ರಿಯೆಗೆ ಒಳಪಡಿಸಿ ಸುಡುಮಣ್ಣಾಗಿ ಪರಿವರ್ತಿಸಿದರೆ ಅದು ಪೂರ್ಣ ಸ್ಟೆರ್ಲೈಸ್ ಮಾಡಿದ ಸ್ವಚ್ಛ ಶುದ್ಧ ಮಣ್ಣಾಗುತ್ತದೆ. ಈ ಮಣ್ಣಿಗೆ ಸಾವಯವ ಮಿಶ್ರಿತ ಗೊಬ್ಬರವನ್ನು ಹಾಕಿ ಮಿಶ್ರಣವನ್ನು ತಯಾರಿಸಬಹುದು. ಸುಡುಮಣ್ಣು ತಯಾರಿಸಲು ಬೇಸಿಗೆ ಕಾಲ ಸೂಕ್ತ. ಚಳಿಗಾಲ ಮುಗಿಯುವ ಸಮಯದಲ್ಲಿ ಎಲ್ಲ ಸಾವಯವ ವಸ್ತುಗಳನ್ನು ಒಟ್ಟು ಸೇರಿಸಿ ಒಣಗಿಸಿ ನಂತರ ಹಂತರ ಹಂತರದಲ್ಲಿ ಹಾಕಿ ಬೆಂಕಿ ಕೊಟ್ಟು ಸುಡಬೇಕು. ಸುಡು ಮಣ್ಣಿಗೆ ಮೂಲ ವಸ್ತುಗಳು ಮರ, ಪೊದರಿನ ಸುತ್ತಲೂ ಇರುವ ಮೆಕ್ಕಲು ಮಣ್ಣು ಮತ್ತು ತಂಗು ಪ್ರದೇಶದಲ್ಲಿ ಮಳೆ ನೀರಿಗೆ ತಂಗಿದ ಮಣ್ಣು. ಈ ಮಣ್ಣಿನಲ್ಲಿ ಹೆಚ್ಚಾಗಿ ಕೊಳೆತ ತರಗೆಲೆಗಳು, ಹುಲ್ಲು ಕಡ್ಡಿಗಳು ಇರುತ್ತದೆ. ಈ ಸಾಮಗ್ರಿಗಳನ್ನು ಅಲ್ಲಲ್ಲಿ ಕೆರೆದು ಒಟ್ಟು ಮಾಡಬೇಕು. ಸಂಗ್ರಹಿಸುವಾಗ ದೊರೆಯುವ ಸೊಪ್ಪು ಕಟ್ಟಿಗೆಗಳನ್ನು ತಳಭಾಗದಲ್ಲಿ ಹಾಕಬೇಕು. ಹೀಗೆ ಮಾಡಿದರೆ ಬೆಂಕಿ ಉರಿಯಲು ಅನುಕೂಲವಾಗುತ್ತದೆ. ಇನ್ನು ಅಲ್ಲಲ್ಲಿ ಒಟ್ಟು ಸೇರಿಸಿದ ತಂಗಿದ ಮಣ್ಣನ್ನು ಹಾಕಬೇಕು. ಸುಡುಮಣ್ಣು ತಯಾರು ಮಾಡುವಾಗ ತಳಭಾಗದಲ್ಲಿ ಗಾಳಿ ಆಡುವಂತೆ ಇದ್ದರೆ ಉರಿವಿಕೆಗೆ ಸುಲಭವಾಗುತ್ತದೆ. ಸುಡುಮಣ್ಣು ಯಾವಾಗಲೂ ಕರಕಲಾಗಬೇಕೇ ವಿನಃ ಅದು ಪೂರ್ತಿ ಸುಟ್ಟ ಮಣ್ಣಾಗಬಾರದು. ಅದರಲ್ಲಿ ಕಟ್ಟಿಗೆಯ ಇದ್ದಿಲು ಇರಬೇಕು, ತರಗೆಲೆ ಇತ್ಯಾದಿ ಸುಟ್ಟು ಬೂದಿಯಾದುದು ಇರಬೇಕು. ಇದನ್ನು ಬೆಳೆಗಳ ಬುಡಕ್ಕೆ ಹಾಕಿದರೆ ಈ ಸಸ್ಯದ ಬೆಳವಣಿಗೆಯ ಲಕ್ಷಣವೇ ವಿಭಿನ್ನವಾಗುತ್ತದೆ. ಮರ ಸುಟ್ಟ ಬೂದಿಯಲ್ಲಿ ನೈಸರ್ಗಿಕ ಪೊಟ್ಯಾಶ್ ಅಂಶ ಇರುವ ಕಾರಣ ಅದು ಬೆಳೆಗಳಿಗೆ ಬಹಳ ಉಪಕಾರಿಯಾಗಿದೆ. ಇದುವರೆಗೆ ಕೈತೋಟ ಕ್ರಾಂತಿ ವಿಷಮುಕ್ತ ಅನ್ನದ ಬಟ್ಟಲು ಸರಣಿ ಕಾರ್ಯಕ್ರಮದ 6ನೇ ಕಂತಿನಲ್ಲಿ ಮಣ್ಣಿನ ಮಿಶ್ರಣ ತಯಾರಿ, ಭೂಮಿಯ ಸಿದ್ಧತೆ ಈ ವಿಷಯದ ಕುರಿತು ಮಾತನಾಡಿದವರು ಶ್ರೀಮತಿ ಜಯಶ್ರೀ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಯವ ಕೃಷಿಕ ಗ್ರಾಹಕರ ಬಳಗ, ಮಂಗಳೂರು. ಕಳೆದ 10 ವರ್ಷಗಳಿಂದ ಪ್ರತಿ ಮನೆ ವಿಷಮುಕ್ತ ಅನ್ನದ ಬಟ್ಟಲು ಆಗಬೇಕೆಂಬ ಬಯಕೆಯಿಂದ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು. ಸಾವಯವ ಕೃಷಿ, ಸಾವಯವ ಮನಸ್ಸು ನಗರದ ಜನರಲ್ಲಿ ಮನಮುಟ್ಟುವಂತೆ ಕಾರ್ಯಕ್ರಮಗಳನ್ನು ನೀಡುತ್ತಾ ನಗರ ಕೈತೋಟ ಕ್ರಾಂತಿಯ ಆಸಕ್ತಿ ಹೆಚ್ಚಿಸಿದ ಸಂಸ್ಥೆ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು. ಸಾವಯವ ಕೃಷಿಯ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರತ್ನಾಕರ ಕುಳಾಯಿ, ಮೊಬೈಲ್ ಸಂಖ್ಯೆ 9448835606. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित. 55 रूपए से 200 रूपए की मासिक किश्त देकर प्रवेश कर सकते हैं 18 से 40 वर्ष तक के किसान. इस अंशदायक योजना में सरकार देगी बराबर का योगदान. सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं. प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर. कृषि एवं किसान कल्याण मंत्रालय, भारत सरकार द्वारा जनित में जारी. ಇದೀಗ ಕೇಳಿ ಇಂದು ಮಂಡನೆಯಾದ ಕೇಂದ್ರ ಮುಂಗಡ ಆಯವ್ಯಯ ಪತ್ರ, ಇದರ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತಾರೆ ಮಂಗಳೂರಿನ ಚಾರ್ಟೆಡ್ ಅಕೌಂಟೆಂಟ್ ಕಿರಣ್ ಶೇಟ್. ಕಿರಣ್ ಶೇಟ್ ಅವರೇ ನಮಸ್ಕಾರ. ಸ್ಥೂಲವಾಗಿ ನೋಡುವಾಗ ಇಂದು ಮಂಡನೆಯಾದಂತಹ ಬಜೆಟ್ ನಿಮಗೆ ಹೇಗೆ ಅನ್ನಿಸಿತು? ಇವತ್ತಿನ ಬಜೆಟ್ ಒಂದು ತುಂಬಾ ಆಶಾದಾಯಕವಾದ ಬಜೆಟ್. ಇಡೀ ಪ್ರಪಂಚದಲ್ಲಿ ಇಕಾನಮಿ ತುಂಬಾ ಹಾಳಿರುವುದರಲ್ಲಿ ನಮ್ಮ ಭಾರತದ ಒಂದು ಇಕಾನಮಿ ಒಂದು ಏನಂತ ಹೇಳಿದ್ರೆ ಒಂದು ತಳಮಟ್ಟದ ಜನರಿಗೆ, ಒಂದು ನಿಮ್ಮದು ಗುಡ್ಡಗಾಡು ಜನರ ಹೇಳ್ತೀವಿ ಟ್ರೈಬಲ್ ಸಹಾಯ ಮಾಡುವ, ಅಥವಾ ಒಂದು ನರ್ಸಿಂಗ್ ಒಂದು 150 ನರ್ಸಿಂಗ್ ಕಾಲೇಜ್ ಮಾಡುವಾಗ ಅಂದ್ರೆ ಹೆಲ್ತ್ ಸೆಕ್ಟರ್ ಕೂಡ ತುಂಬಾ ಒಂದು ಒಳ್ಳೆ ಉತ್ತೇಜನ ಕೊಟ್ಟಿದ್ದಾರೆ. ಚಿನ್ನದ ಒಂದು ಇದಕ್ಕೆ ಕೂಡ ಚಿನ್ನದ ಆಭರಣ ಇಂಪೋರ್ಟ್ ಮಾಡುವಾಗ ಹಿಂದೆ ನಮ್ಗೆ ಒಂದು ಇಂಪೋರ್ಟ್ ಡ್ಯೂಟಿ 20% ಇತ್ತು, ಅದೊಂದು ಈಗ 25% ಮಾಡಿದ್ದಾರೆ. ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಮಾಡಿದ್ರೆ ಏನಾಯ್ತು, ನಮ್ಮ ಲೋಕಲ್ ಜನರಿಗೆ ಅವರಿಗೆ ಜಾಸ್ತಿ ಒಂದು ಆಭರಣ ತಯಾರು ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಮತ್ತೆ ಸಿಲ್ವರ್ ಈಗ ಬೆಳ್ಳಿದ ರೇಟ್ ಸ್ವಲ್ಪ ಜಾಸ್ತಿ ಆಗುವ ಒಂದು ಚಾನ್ಸಸ್ ಇದೆ, ಯಾಕಂದ್ರೆ 5% ಕಸ್ಟಮ್ಸ್ ಅಂದ್ರೆ ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಮಾಡಿ ಅಂದ್ರೆ ಚಿನ್ನ ಮತ್ತು ಬೆಳ್ಳಿಗೆ ಸಮಾನಾಂತರವಾಗಿ ನಿಮ್ಗೆ ಇಂಪೋರ್ಟ್ ಡ್ಯೂಟಿ ಬರ್ತದೆ. ಈಗ ಮುಖ್ಯವಾಗಿ ನಮ್ಮ ಜನರ ಗಮನ ಮೊದಲಾಗಿ ಹೋಗುವಂತಹದ್ದು ಫಾರ್ಮಿಂಗ್ ಸೆಕ್ಟರ್ ಮತ್ತು ಮೆಡಿಕಲ್ ಸೆಕ್ಟರ್ ಮತ್ತು ಕನ್ಸ್ಯೂಮರ್ ಗೂಡ್ಸ್, ಇದು ಮೂರು ವಲಯದ ಮೇಲೆ ಇದರ ಪ್ರಭಾವ ಏನಿರಬಹುದು? ಖಂಡಿತವಾಗಿ ಇವತ್ತಿನ ಬಜೆಟ್ ಅಲ್ಲಿ ಸಿಗರೇಟ್ ಗಳಿಗೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ಕಳೆದ 3 ವರ್ಷದಿಂದ ಸಿಗರೇಟ್ ಅಂತ ಒಂದು ದುರಭ್ಯಾಸದ ಒಂದು ಇದಕ್ಕೆಲ್ಲ ಟ್ಯಾಕ್ಸ್ ಜಾಸ್ತಿ ಮಾಡಿರ್ಲಿಲ್ಲ. ಸೊ ಹಾಗಾಗಿ ಏನಾಗ್ತದೆ, ಜನರ ಒಂದು ಹೆಲ್ತ್ ಇಶ್ಯೂ ಕೂಡ ನೋಡಿ, ಯಾಕಂದ್ರೆ ಸಿಗರೆಟ್ ರೇಟ್ ಜಾಸ್ತಿ ಆದಕೂಡಲೇ ಸಿಗರೆಟ್ ಕನ್ಸ್ಯೂಮ್ ಮಾಡುವವರು ಕಡಿಮೆ ಆಗ್ತಾರೆ. ಸೊ ಜನರ ಒಂದು ತಂಬಾಕು ಉತ್ಪನ್ನವನ್ನು ದೂರ ಇದು ಮಾಡ್ಲಿಕ್ಕೋಸ್ಕರ ಒಂದು ಫೋಕಸ್ ಕೊಟ್ಟಿದ್ದಾರೆ. ಮತ್ತೆ ಅಗ್ರಿಕಲ್ಚರ್ ಇದಕ್ಕೆ ಕೂಡ ತುಂಬಾ ಒಂದು ಫೋಕಸ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಅವರಿಗೆ ಬೇಕಾದಂತ ಒಂದು ಕೆಲವೊಂದು ಇನ್ಸೂರೆನ್ಸ್ ಇರಬಹುದು, ಸ್ಟಾರ್ಟ್ ಅಪ್ ತರ ಒಂದು ಮಾಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಕೂಡ. ಸೊ ಅದೊಂದು ಉತ್ತಮವಾದ ಒಂದು ಬೆಳವಣಿಗೆ ಅಂತ ಹೇಳ್ಬಹುದು. ಇನ್ಫ್ಲೇಷನ್ ಎಲ್ಲ ಜಾಸ್ತಿ ಆದ ಕಾರಣ ತುಂಬಾ ಒಂದು ಟ್ಯಾಕ್ಸ್ ಜಾಸ್ತಿ ಮಾಡ್ಲಿಕ್ಕೆ ಅಷ್ಟೇ ಅಲ್ಲ, ಮತ್ತೆ ನಿಮ್ ಸ್ಯಾಲರಿ ಕ್ಲಾಸ್ನವರಿಗೆ ಏನಂತ ಹೇಳಿದ್ರೆ ಅವರಿಗೆ ಈಗ ನ್ಯೂ ರೆಜಿಮ್ ಅಂದ್ರೆ ಎರಡು ರೆಜಿಮ್ ಇದೆ, ಒಂದು ಓಲ್ಡ್ ರೆಜಿಮ್ ಮತ್ತೆ ನ್ಯೂ ರೆಜಿಮ್. ಆ ನ್ಯೂ ರೆಜಿಮ್ ಅಲ್ಲಿ ತುಂಬಾ ಒಳ್ಳೆ ಬೆನಿಫಿಟ್ ಕೊಟ್ಟಿದ್ದಾರೆ. ಅಂದ್ರೆ 7 ಲಕ್ಷದವರೆಗೆ ನಿಮ್ಗೆ ಎಕ್ಸೆಂಪ್ಷನ್ ಇದೆ, ಅಂದ್ರೆ 87K ರಿಬೇಟ್ ಸಿಗುತ್ತೆ. ಸೊ ಸ್ಲಾಬ್ ರೇಟ್ ಕೂಡ ಅವರು ತುಂಬಾ ಕಮ್ಮಿ ಮಾಡಿ ಸ್ವಲ್ಪ ಒಂದು ಅಟ್ರಾಕ್ಟಿವ್ ಆಗಿದೆ, ಸ್ವಲ್ಪ ಹಣದ ಒಂದು ಉಳಿತಾಯ ಕೂಡ ಒಂದು ಆಗ್ತದೆ ಅಂತ ಹೇಳ್ಬೋದು. ಇಡೀ ಜಗತ್ತಲ್ಲಿ ನಮ್ಮ ಇಂಡಿಯನ್ ಇಕಾನಮಿ ಸದ್ಯಕ್ಕೆ ಇಂತಹ ಒಂದು ಈಗ ಫೈನಾನ್ಷಿಯಲ್ ಟರ್ಮಾಯಿಲ್ ಇಂತಹ ಸಮಯದಲ್ಲಿ ಕಷ್ಟಗಳ ನಡುವೆಯೂ ಭಾರತದ ಒಂದು ಆರ್ಥಿಕ ಸ್ಥಿತಿ ತುಂಬಾ ರೋಬಸ್ಟ್ ಆಗಿದೆ ಅಂತ ಒಂದು ಮಾತಿದೆ. ಈ ಬಜೆಟ್ ಅದಕ್ಕೆ ಎಷ್ಟು ಸಹಕಾರಿ ಆಗ್ಬೋದು, ಮತ್ತು ಮುಂದಿನ ದಿನಗಳಲ್ಲಿ ಈ ಬಜೆಟ್ ನಮ್ಮ ಇನ್ಫ್ಲೇಷನ್ ಕಡಿಮೆ ಮಾಡುವಂತಹದ್ದು ಅಥವಾ ಮುಖ್ಯವಾಗಿ ಫಾರಿನ್ ಟ್ರೇಡ್ಗೆ ಯಾವ ರೀತಿಯಲ್ಲಿ ಸಹಕಾರಿ ಆಗಬಹುದು? ಈಗ ನಾವೀಗ ಏನ್ ಮಾಡಿದ್ವಿ, ಈಗ ಅಭಿವೃದ್ಧಿ ಕಡೆ ಚಿಂತನೆ ಮಾಡ್ತಾ ಇದ್ದಾರೆ ಈ ಬಜೆಟ್ ಅಲ್ಲಿ. ಯಾಕಂತ ಹೇಳಿದ್ರೆ ಈಗ ನಿಮ್ಮದು ರೋಡ್ ಅದಕ್ಕೆ ಕನ್ಸ್ಟ್ರಕ್ಷನ್ ಅಂತದ ಕೆಲಸ ಅದನ್ನು 2 ಲಕ್ಷ ಕೋಟಿ ರೂಪಾಯಿ ಅದಕ್ಕೊಂದು ರಿಸರ್ವ್ ಇಟ್ಟಿದ್ದಾರೆ. ಈಗ ನಮ್ಮದು ರೋಡ್ ಮಿನಿಸ್ಟರ್ ಏನಲ್ವಾ, ಅಂತದ ಆಕ್ಚುಲಿ ಡೆವಲಪ್ಮೆಂಟ್ ಗೆ ಸಿಕ್ಕಾಪಟ್ಟು ಫೋಕಸ್ ಕೊಡ್ತಿದ್ದಾರೆ. ನಮ್ಮ ದೇಶ ಡೆವಲಪ್ಮೆಂಟ್ ಆದಾಗ ಏನಾಗ್ತದೆ, ನಮ್ಮದು ಹೊರ ದೇಶದವರು ನಮ್ಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ನಮ್ ಇಂಡಿಯಾಗೆ ಬರ್ತಾರೆ, ನಮ್ಮ ಇದ್ರಲ್ಲಿ ಬಂದ ನಿಮಿತ್ತ. ಸೊ ನಮ್ಮವರಿಗೆ ಒಂದು ನಮ್ಮ ಒಂದು ಜನರಿಗೆ ಒಂದು ಉದ್ಯೋಗಾವಕಾಶ ಜಾಸ್ತಿ ಆಗ್ತದೆ. ಸೊ ಆದ್ರಿಂದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗುತ್ತೆ. ಸೊ ನಮ್ಗೆ ಒಂದು ಫಾರಿನ್ ಟ್ರೇಡ್ ಒಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಈಗಾಗಲೇ ನಮ್ಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಎಲ್ಲ ಹಲವಾರು ನಮ್ಮ ದೇಶಗಳ ಒಟ್ಟಿಗೆ ಮಾಡಿಕೊಂಡು ಕೆಲವೊಂದು ಡ್ಯೂಟಿ ಕನ್ಸೆಷನ್, ಯಾಕಂದ್ರೆ ನಮ್ದು ಎಕ್ಸ್ಪೋರ್ಟ್ ಮಾಡುವಾಗ ಹೇಗಿದ್ರು ಡ್ಯೂಟಿ ಕೆಲವೊಂದು ಐಟಮ್ ಹೆಚ್ಚಿನ ಐಟಮ್ ಗಳಿಗಿಲ್ಲ, ಇಂಪೋರ್ಟ್ ಮಾಡುವಾಗ ಕೂಡ ಕೆಲವೊಂದು ಡ್ಯೂಟಿ ಎಕ್ಸೆಂಪ್ಷನ್ ಇದೆ. ಏನಂತ ಉದಾಹರಣೆಗೆ ಏನ್ ಹೇಳಿದ್ರೆ, ಈಗ ನಾವು ಒಂದು ಮೆಷಿನ್ ಅನ್ನು ಒಂದು ಹೊರ ದೇಶದಿಂದ ಜಪಾನ್ ಎಂದು ತರಿಸ್ತೀವಿ ತಿಳ್ಕೊಳ್ಳುವ, ಅಲ್ಲಿಗೆ ಒಂದು ನಾವು ಒಂದು 10% ಒಂದು 15% ಕಸ್ಟಮ್ ಡ್ಯೂಟಿ ಕೊಡ್ತೀವಿ. ಅಲ್ಲಿಂದ ಇಂಪೋರ್ಟ್ ಮಾಡಿದ ಒಂದು ಮೆಷಿನ್ ಅಲ್ಲಿ ನಮ್ಮದೇ ಒಂದು ಪ್ರೊಡಕ್ಷನ್ ಮಾಡಿ ಅದನ್ನು ನಾವು ಎಕ್ಸ್ಪೋರ್ಟ್ ಮಾಡಿ ನಮ್ದು ಆ ಕಸ್ಟಮ್ ಡ್ಯೂಟಿ ನಮ್ಗೆ ಎಕ್ಸೆಂಪ್ಷನ್ ಆಗುತ್ತೆ. ಅದಕ್ಕೊಂದು DGFT, ಯಾಕಂದ್ರೆ ಡೈರೆಕ್ಟ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಪಾಲಿಸಿ ಅಂತ ಇರುತ್ತೆ. ಸೊ ಅದರಲ್ಲಿ ಏನಾಗುತ್ತೆ, ಸೊ ನಮ್ಗೆ ಆ ಕಸ್ಟಮ್ಸ್ ಡ್ಯೂಟಿ ಹಣ ಉಳಿತೆ, ನಮ್ಗೆ ಆ ಕಸ್ಟಮ್ ಡ್ಯೂಟಿ ಹಣ ಉಳಿದ್ರೆ ನಮ್ಮದು ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಆಗುತ್ತೆ. ಸೊ ಆ ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಆದದನ್ನ ಜನರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಜನರಿಗೂ ಅದರಿಂದ ಉಳಿತಾಯ ಆಗುತ್ತೆ. ಫಾರಿನ್ ಅವ್ರು ನೋಡುದು ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಸೊ ಇನ್ಫ್ರಾಸ್ಟ್ರಕ್ಚರ್ ಗೆ ತುಂಬಾ ಒಂದು ಅವರು ಒಂದು ಅಗತ್ಯ ಗಮನ ಕೊಟ್ಟಿದ್ದಾರೆ. ಸೀನಿಯರ್ ಸಿಟಿಜನ್ ಅವರಿಗೆ 15 ಲಕ್ಷ ತನಕ ಅವರಿಗೆ ಒಂದು ಇನ್ವೆಸ್ಟ್ ಮಾಡಿದ ಸಮ ಒಂದು 7% ಆಫ್ ಇಂಟ್ರೆಸ್ಟ್ ಇತ್ತು, ಅದಕ್ಕಿಂತ ಜಾಸ್ತಿ ಉಂಟು. ಈಗ ಅದು 15 ಲಕ್ಷದಿಂದ 30 ಲಕ್ಷ ತಂದಿದೆ. ಅಂದ್ರೆ ಈ ಬಜೆಟ್ ಅಲ್ಲಿ ನಮ್ಮದು ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ, ಸೊ ನಮ್ಮ ಹಿರಿಯ ನಾಗರಿಕರಿಗೂ ಕೂಡ ಒಂದು ಇಂಪಾರ್ಟೆನ್ಸ್ ಕೊಟ್ಟಿದೆ. ಈಗ ಹೆಚ್ಚಾಗಿ ಕೆಲವರು ಅಂದ್ರೆ ಅವರದು ಉದ್ಯೋಗದಿಂದ ನಿವೃತ್ತಿ ಆದಾಗ ಒಂದು ಅವರಿಗೆ ಒಂದು 50 ಲಕ್ಷವ 1 ಕೋಟಿಯ 30 ಲಕ್ಷ ಎಷ್ಟು ಸಿಕ್ಕಿರುತ್ತೆ, ಅದರಲ್ಲಿ ಅವರು ಇನ್ವೆಸ್ಟ್ ಮಾಡ್ಲಿಕ್ಕೆ ಉದಾಹರಣೆ ಎಲ್ಐಸಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಅಂತ ಹೇಳ್ತಾರೆ. ಸೊ ಅವರಿಗೆ 7.5% ಸಿಗುತ್ತೆ, ಮತ್ತೆ ಬೇರೆ ಕಡೆಗೆ ಇನ್ವೆಸ್ಟ್ ಮಾಡ್ತಾರೆ 5%, 5.5%. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಬಡ್ಡಿಯಲ್ಲಿ ಅವರಿಗೆ ಒಂದು ಇಂಟ್ರೆಸ್ಟ್ ಸಿಗುತ್ತೆ. ಸೊ ಅವರ ಒಂದು ಆ ಹಣದಲ್ಲಿ ಉಳಿತಾಯದಲ್ಲಿ ಅವರಿಗೆ ಬೇಕಾದ ಮಾತ್ರೆಗಳನ್ನೆಲ್ಲ ತಗೊಳ್ಳಿಕ್ಕೆ ಆಗುತ್ತೆ. ಸೊ ಅವ್ರ ಹಿರಿಯ ನಾಗರಿಕರಿಗೂ ಮತ್ತೆ ಯುವಕರಿಗೆ ಕೂಡ ಒಂದು ಸ್ಟಾರ್ಟ್ ಅಪ್ ಮಾಡಲಿಕ್ಕೆ ತುಂಬಾ ಒಂದು ಇದು ಉತ್ತೇಜನ ಕೊಟ್ಟಿದ್ದಾರೆ. ಶೇಟ್ ಅವರೇ, ಕಳೆದ 2 ವರ್ಷದಲ್ಲಿ ನಾವು ಕೇಳ್ತಿರೋ ಒಂದು ಒಳ್ಳೆಯ ಮಾತಂತ ಹೇಳಿದ್ರೆ, ಇಡೀ ಜಗತ್ತಲ್ಲಿ ಕೋವಿಡ್ ಲಾಕ್ಡೌನ್ ಬಂದಾಗ ಆ ರೋಗವನ್ನ ಮತ್ತು ಆರ್ಥಿಕತೆಯನ್ನ ಸಮರ್ಥವಾಗಿ ಎದುರಿಸಿದ ಒಂದು ದೇಶ ಇದ್ರೆ ಅದು ಭಾರತ ಅಂತ. ಈ ಸಮಯದಲ್ಲಿ ನಾವು ಮೆಡಿಕಲ್ ಫೀಲ್ಡ್ಗೆ ಯಾವ ರೀತಿಯಲ್ಲಿ ಇನ್ವೆಸ್ಟ್ ಮಾಡಬೇಕು, ಅದನ್ನ ಯಾವ ರೀತಿಯಲ್ಲಿ ಸಮರ್ಥವಾಗಿ ಕಟ್ಟಬೇಕು ಅನ್ನೋದಕ್ಕೆ ಸ್ವಲ್ಪ ಉತ್ತೇಜನ ಸಿಕ್ಕಿದೆ. ಈ ಬಜೆಟ್ ಅದಕ್ಕೆ ಯಾವ ರೀತಿಯಲ್ಲಿ ಸಹಕಾರಿಯಾಗಿ ಬಂದಿದೆ ಸರ್? ಖಂಡಿತವಾಗಿ ಈ ಸಲ ನೋಡ್ಬೇಕಾದ್ರೆ ನರ್ಸಿಂಗ್ ಕಾಲೇಜ್ ಮಾಡ್ಲಿಕ್ಕೋಸ್ಕರ ಒಂದು 150 ಕಾಲೇಜ್ ಓಪನ್ ಮಾಡಬೇಕು ಅಂತ ಹೇಳಿ ಒಂದು ಫೋಕಸ್ ಇಟ್ಟಿದ್ದಾರೆ. ಇದ್ರಲ್ಲಿ ಏನು ಉದ್ದೇಶ ಏನ್ ಗೊತ್ತಾ ಸರ್, ಈಗ ನಮ್ಮದು ಈಗ ನರ್ಸಿಂಗ್ ಕಾಲೇಜ್ ಅಲ್ಲಿ ಈಗ ನಾವು ಕಲೀಲಿಕ್ಕೋಸ್ಕರ ಹೆಚ್ಚಿನ ಉಕ್ರೇನ್ಗಳಿಗೆ ಹೋಗ್ತಾರೆ ಮತ್ತೆ ಬೇರೆ ಬೇರೆ ದೇಶಗಳಿಗೆ ಕಲೀಲಿಕ್ಕೆ ಹೋದ್ರೆ, ಯಾಕಂದ್ರೆ ನಮ್ಮಲ್ಲಿ ನರ್ಸಿಂಗ್ ಕಾಲೇಜಸ್ ಶಾರ್ಟೇಜ್ ಇದೆ. ಏನಾಗ್ತದೆ, ಹೆಚ್ಚಿನವರು ಭಾರತದಲ್ಲೇ ಕಲ್ತು ಉದ್ಯೋಗ ಮಾಡ್ಲಿಕ್ಕೆ ಹೊರದೇಶಕ್ಕೆ ಹೋಗ್ತಾರೆ. ಭಾರತದಲ್ಲಿ ಅವರಿಗೆ ಒಂದು 25,000 ಸಂಬಳ ಸಿಕ್ಕಿದ್ರೆ ಹೊರದೇಶದಲ್ಲಿ ಹೋದ್ರೆ ಅವ್ರಿಗೆ 1 ಲಕ್ಷ ಸಂಬಳ ಸಿಗುತ್ತೆ. ಈಗ ಏನಾಗುತ್ತೆ, ನರ್ಸಿಂಗ್ ಕಾಲೇಜ್ ಜಾಸ್ತಿ ಆದಾಗ ನಮ್ಮಲ್ಲಿ ನರ್ಸಿಂಗ್ ಸ್ಟಾಫ್ ಗಳು ಜಾಸ್ತಿ ಆಗ್ತಾರೆ. ಅಗತ್ಯ ಬಿದ್ರೆ ಹೊರದೇಶಕ್ಕೆ ಕೂಡ ನಮ್ಮ ನರ್ಸಿಂಗ್ ಸ್ಟಾಫ್ ಗಳನ್ನು ಕಳಿಸುವಂತಹ ಒಂದು ಉದ್ದೇಶ, ಒಂದು ನರ್ಸಿಂಗ್ ಅಂತ ಹೇಳಿದ್ರೆ ಅದೊಂದು ತುಂಬಾ ಒಂದು ಗೌರವಾನ್ವಿತ ಒಂದು ಉದ್ಯೋಗ. ಸೊ ಹಾಗಾಗಿ ಒಂದು 150 ನರ್ಸಿಂಗ್ ಕಾಲೇಜ್ ಮಾಡ್ಬೇಕಂತ ಹೇಳಿದ್ದು ಉಂಟಲ್ಲ, ತುಂಬಾ ಒಂದು ಒಳ್ಳೆಯ ಒಂದು ನಡೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಏಮ್ಸ್ ಕಾಲೇಜ್ ಕೂಡ ಕಳೆದ 2-3 ವರ್ಷಗಳಲ್ಲಿ ಏಮ್ಸ್ ಕಾಲೇಜ್ ಯಾಕೆಂದ್ರೆ ದೊಡ್ಡ ದೊಡ್ಡ ಆಲ್ ಇಂಡಿಯಾ ಮೆಡಿಕಲ್ ಕಾಲೇಜ್ಗಳಿಗೆ ಕೂಡ ಈಗಾಗಲೇ ನಮ್ಮ ಸರ್ಕಾರ ಇದು ನಮ್ಮ ಕೇಂದ್ರ ಸರ್ಕಾರ ಕೊಟ್ಟ ಕಾರಣ ಸೊ ಮೆಡಿಕಲ್ ಕಾಲೇಜ್ ಕೂಡ ಆಗ್ತದೆ. ಅದರೊಟ್ಟಿಗೆ ನರ್ಸಿಂಗ್ ಕಾಲೇಜ್ ಜಾಸ್ತಿ ಆಗಿ ಮೆಡಿಕಲ್ ಕಾಲೇಜ್ ಇರುವ ಹಾಸ್ಪಿಟಲ್ಗಳಿಗೆ ನಮಗೆ ಬೇಕಾದ ಒಂದು ಪ್ಯಾರಾಮೆಡಿಕಲ್ ಸ್ಟಾಫ್ಗಳನ್ನು ಕೊಡಲಿಕ್ಕೊಂಡು ಸುಲಭ ಆಗ್ತದೆ. ಶೇಟ್ ಅವರೇ, ಕಳೆದ ಹಲವಾರು ವರ್ಷಗಳಿಂದ ನಾವು ಕೇಳ್ತಿರುವಂತಹ ಒಂದು ದೂರ ಅಂತ ಹೇಳಿದ್ರೆ, ನಮ್ಮ ಸರ್ಕಾರಗಳು ಎಜುಕೇಶನ್ ಸೆಕ್ಟರ್ಗೆ ಹಾಕುವಂತಹ ಹಣ ಕಡಿಮೆ ಆಯಿತು, ನಮ್ಮ ಫ್ಯೂಚರ್ ಜನರೇಷನ್ ಮೇಲೆ ಇನ್ವೆಸ್ಟ್ಮೆಂಟ್ ನಮ್ಮದಿಲ್ಲ ಅಂತ. ಈಗ ಸರ್ಕಾರ NEP 2020 ತಂದಿದೆ ಮತ್ತು ಜಗತ್ತಿನ ಅದರಲ್ಲೂ ಮುಖ್ಯವಾಗಿ ಐರೋಪ್ಯ ಮತ್ತು ಅಮೆರಿಕನ್ ಮಾದರಿಯ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ನಮ್ಮ ಶಿಕ್ಷಣದಲ್ಲಿ ಅಮೂಲಾಗ್ರವಾದ ಬದಲಾವಣೆಯನ್ನು ತರಲಿಕ್ಕೆ ಸರ್ಕಾರ ಯೋಜನೆ ಮಾಡಿದೆ. NEP ಕೂಡ ತಳಮಟ್ಟದಿಂದ ಕೊನೆಯ ಹಂತ ತನಕ ಒಳ್ಳೆ ರೀತಿಯಲ್ಲಿ ಜಾರಿ ಆಗ್ತಾ ಇದೆ. ಈ ಹಂತದಲ್ಲಿ ಈಗಿನ ಬಜೆಟ್ ನಮ್ಮ ಎಜುಕೇಶನ್ ಸೆಕ್ಟರ್ಗೆ ಏನು ಕೊಟ್ಟಿದೆ? ಬಜೆಟ್ ಅಲ್ಲಿ ಇಲ್ಲಿ ಅಂತ ಅಲ್ಲ, ನಮ್ಮದು ನಮ್ಮ ಭಾರತದಲ್ಲಿ ಈ ವರ್ಷ ಅಂತ ಹೇಳಿ ಪ್ರತಿ ವರ್ಷದಲ್ಲಿ ಕೂಡ ಎಜುಕೇಶನ್ ಗೆ ಪ್ರತಿ ಒಂದು ಇದರಲ್ಲಿ ಕೂಡ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದೆ. ಪ್ರತಿ ಒಂದು ಶಾಲೆಗಳಲ್ಲಿ ಒಂದು ಶೌಚಾಲಯ ಕಟ್ಟದಿರಬಹುದು, ಮತ್ತೆ ಮಕ್ಕಳಿಗೂ ಫ್ರೀ ಶಿಪ್ ಅಂದ್ರೆ ಅವರಿಗೆ ಫ್ರೀ ಎಜುಕೇಶನ್. ಈಗ ಉದಾಹರಣೆಗೆ ಹಿಂದುಳಿದ ವರ್ಗಕ್ಕೆ ಹೆಚ್ಚಿನ ಇದರ ಬಗ್ಗೆ ಮಾಹಿತಿ ಗೊತ್ತಿರಬೇಕಿಲ್ಲ. ಈಗ ಉದಾಹರಣೆಗೆ ಒಂದು ನಮ್ಮ SC/ST ಕಮ್ಯುನಿಟಿ ಅವರಿಗೆ ಅವ್ರಿಗೆ ಕಾಲೇಜ್ ಶಿಕ್ಷಣಕ್ಕೆ ಅವರಿಗೆ ತುಂಬಾ ಒಂದು ಅವ್ರಿಗೆ ಹಾಸ್ಟೆಲ್ ಕೂಡ ಕೆಲವು ಫ್ರೀ ಇದೆ, ಕಾಲೇಜ್ ಶಿಕ್ಷಣಕ್ಕೂ ಫ್ರೀ ಆ ತರ ಇದೆ. ಯಾಕಂದ್ರೆ ಸ್ವಲ್ಪ ನಾಮಿನಲ್ ಅಮೌಂಟ್ ಇರುತ್ತೆ ಫೀಸ್, ಅದು ಯಾವ ಲೆಕ್ಕಕ್ಕಲ್ಲ. ಹೊರಗಡೆ ಅಂದ್ರೆ 50,000 ಫೀಸ್ ಇತ್ತು, ಅವರಿಗೆ 2,000 3,000 ಒಳಗೆ ಅವ್ರ ಎಜುಕೇಶನ್ ಹೊರಗೆ ಬರ್ತದೆ. ಏನಂದ್ರೆ ಹಿಂದುಳಿದವರಿಗೆ ಕೂಡ ಕೊಟ್ಟು ಸೊ ಅವರಿಗೆ ಮೇನ್ ಫೋಕಸ್ ಮಾಡ್ತಿದ್ದಾರೆ. ಅವರಿಗೆ ಒಂದು ಶಿಕ್ಷಣ ಸಿಕ್ಕಿದ್ರೆ ನಮ್ಮ ದೇಶ ಕೂಡ ಒಂದು ಹಿಂದುಳಿದವರಿಗೆ ಕೂಡ ಒಂದು ಇಂಪಾರ್ಟೆನ್ಸ್ ಕೊಟ್ರೆ ಅವರಿಗೂ ಸಹಾಯ ಆಗ್ತದೆ. ಮತ್ತೆ ಈಗ ಇಕೋನಾಮಿಕಲ್ ಬ್ಯಾಕ್ವರ್ಡ್ ಅಂತ ಹೇಳಿ ಕೂಡ ಒಂದು ಮಾಡಿದ್ದೇನೆ, ಅಲ್ಲಿ ಕೂಡ ರಿಸರ್ವೇಷನ್ ಇದ್ದ ನಿಮಿತ್ತ ಅಲ್ಲಿ ಮುಂದುವರೆದ ವರ್ಗಕ್ಕೆ ಕೂಡ ಅವರಿಗೆ ಒಂದು ಸಾಧಾರಣ ಒಂದು ನಮ್ಮ ಕರ್ನಾಟಕದಲ್ಲಿ 8 ಲಕ್ಷದವರೆಗೆ ಇದ್ರೆ ಅವ್ರು ಫ್ರೀ ಶಿಪ್ ತಗೊಳ್ಳಿಕ್ಕೆ ಸುಲಭ ಆಗುತ್ತೆ, ಅವರಿಗೆ ಸರ್ಕಾರದಿಂದ ಒಂದು ಉತ್ತೇಜನ ಸಿಗುತ್ತೆ. ಸರ್, ಸಾಮಾನ್ಯವಾಗಿ ಬಜೆಟ್ ಮಂಡನೆ ಅಂತ ಹೇಳಿದ್ರೆ ಜನಪ್ರಿಯ ಪಾಪ್ಯುಲಿಸ್ಟ್ ಮತ್ತು ತುಂಬಾ ವಾಸ್ತವಿಕವಾದಂತಹ ನೆಲೆಗಟ್ಟಿನ ಮೇಲೆ ನಿಲ್ಬೇಕಾಗ್ತದೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಬಜೆಟ್ ಜನಪ್ರಿಯವ ಅಥವಾ ವಾಸ್ತವಿಕ ನೆಲೆಗಟ್ಟಿನ ಮೇಲೆ ಕಟ್ಟಿರುವಂತಹ ಅಥವಾ ಒಂದು ಬ್ಯಾಲೆನ್ಸ್ ಮಾಡಿದ್ಯಾ? ಇದು ಒಂದು ಕಡೆ ಜನಪ್ರಿಯನೂ ಹೌದು, ಮತ್ತೆ ನೀವು ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಿದ್ದಾರೆ. ಜನಪ್ರಿಯ ಅಂತ ಹೇಳಿದ್ರೆ ಹೆಚ್ಚಾಗಿ ನಮ್ಮ ಇದು ಟ್ಯಾಕ್ಸ್ ಕಟ್ಟುವವರು, ನಮ್ಮ ಸ್ಯಾಲರಿ ಕ್ಲಾಸ್ ನಾವು 400,000 ಉದ್ಯೋಗಗಳಿದ್ದಾರೆ, ಅವರಿಗೆ ಕೂಡ ಹೆಚ್ಚಿನ ಹೊರೆ ಆಗದೆ ಹಾಕಿಕೊಂಡು ನೋಡ್ಕೊಂಡಿದ್ದಾರೆ. ಬ್ಯಾಲೆನ್ಸ್ ಅಂತ ಹೇಳಿದ್ರೆ ನಮ್ಮ ಆರ್ಥಿಕ ಸ್ಥಿತಿಗತಿಗಳು, ಈಗ ಅಂತ ಹೇಳಿದ್ರೆ ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕೊಡುವಾಗ ನಮ್ಮದು ಟೋಟಲ್ ನಾವು ನಮ್ಮ ಆದಾಯ ಎಷ್ಟು ಬರುತ್ತೆ ಸರ್ಕಾರಕ್ಕೆ ಅದು ನೋಡ್ಬೇಕಾಗುತ್ತೆ. GST ಕಲೆಕ್ಷನ್ ಎಷ್ಟಾಗುತ್ತೆ, ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ, ಕಸ್ಟಮ್ಸ್ ಕಲೆಕ್ಷನ್ ಎಷ್ಟಾಗುತ್ತೆ. ಸೊ ಆ ಒಂದು ಆದಾಯವನ್ನು ನೋಡಿಕೊಂಡೇ ನಾವು ಬಜೆಟ್ ಮಾಡ್ಬೇಕಾಗುತ್ತೆ. ಕೆಲವೊಮ್ಮೆ ಕೊರತೆ ಬಜೆಟ್ ಆಗಬೇಕು, ಕೊರತೆ ಬಜೆಟ್ ಅಲ್ಲಿ ಯಾವ ತರ ಸಾಲ ಸೌಲಭ್ಯಗಳನ್ನ ನಾನು ಅಡ್ಜಸ್ಟ್ ಮಾಡ್ಲಿಕ್ಕಾಗುತ್ತೆ, ಮಿಡ್ಲ್ ಏನಾದ್ರು ಅಮೆಂಡ್ಮೆಂಟ್ ಮಾಡಿಕೊಂಡು ಹೇಗೆ ಅದನ್ನು ಇದು ಮಾಡಬಹುದು, ಸರ್ಕಾರ ಗಮನ ಕೇಂದ್ರೀಕರಿಸುತ್ತೆ. ಸೊ ಆದ್ರಿಂದ ಇದು ಜನಪ್ರಿಯನೂ ಹೌದು, ಬ್ಯಾಲೆನ್ಸ್ ಬಜೆಟ್ ಹೌದು ಅಂತ ಹೇಳಿದ್ರೆ. ಸರಿ, CA ಕಿರಣ್ ಶೆಟ್ ಅವರೇ, ತಮ್ಮ ಅಭಿಪ್ರಾಯವನ್ನು ನೀಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ನಿಮಗೂ ಧನ್ಯವಾದಗಳು. ಇದುವರೆಗೆ ಮಂಗಳೂರಿನ ಚಾರ್ಟೆಡ್ ಅಕೌಂಟೆಂಟ್ ಆದ ಕಿರಣ್ ಶೆಟ್ ಅವರಿಂದ ಇಂದು ಮಂಡನೆಯಾದ ಕೇಂದ್ರ ಮುಂಗಡ ಆಯವ್ಯಯ ಪತ್ರದ ಬಗ್ಗೆ ಪ್ರತಿಕ್ರಿಯೆ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ದೇವು ಹನಿಹಳ್ಳಿ. ಇದೀಗ ಕೇಳಿ ಕೃಷಿ ಮಾಹಿತಿ. ಕೃಷಿಯ ಪ್ರಸ್ತುತ ಸನ್ನಿವೇಶದಲ್ಲಿ ಹಲವಾರು ಪ್ರಮುಖ ಸಮಸ್ಯೆಗಳು ಹಾಗೂ ಸವಾಲುಗಳನ್ನು ನಮ್ಮ ರೈತರು ಎದುರಿಸಬೇಕಾಗಿದೆ. ಕೃಷಿ ಭೂಮಿ ಹಿಡುವಳಿ ಗಣನೀಯವಾಗಿ ಇಳಿಮುಖವಾಗ್ತಾ ಇದೆ. ಊಹಿಸಲು ಅಸಾಧ್ಯವಾದಂತಹ ಹಾಗೂ ಅನಿರೀಕ್ಷಿತ ವಾತಾವರಣದ ಪರಿಸ್ಥಿತಿಗಳು ಎದುರಾಗ್ತಾ ಇವೆ. ಹಾಗೆಯೇ ಕೀಟ ಹಾಗೂ ರೋಗಗಳು ಕೂಡ ಕೆಲವೊಂದು ಸಾರಿ ನಿಯಂತ್ರಣಕ್ಕೆ ಬಾರದೆ ಸಮಸ್ಯೆಯಾಗಿ ಕಾಡ್ತಾ ಇದೆ. ಇದೇ ವೇಳೆ ಸಾರ್ವಜನಿಕರಿಂದ ಉತ್ತಮ ಗುಣಮಟ್ಟದ ಆಹಾರ ಪದಾರ್ಥಗಳು, ಹಣ್ಣುಗಳು ಹಾಗೂ ತರಕಾರಿಗಳಿಗೆ ನಿರಂತರವಾಗಿ ಬೇಡಿಕೆಗಳು ಹೆಚ್ಚುತ್ತಾ ಇದೆ. ವರ್ಷವಿಡೀ ತೋಟಗಾರಿಕೆ ಉತ್ಪಾದನೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ರಕ್ಷಿತ ಸಾಗುವಳಿ ಉತ್ತಮವಾದಂತಹ ಪರ್ಯಾಯವಾಗಿದೆ ಅಂತ ಹೇಳಬಹುದು. ಇವತ್ತು ಭೂ ಬಳಕೆಗಾಗಿ ಕಡಿಮೆ ಪರಿಶ್ರಮ ವಿಧಾನ ಹಾಗೂ ಇತರೆ ಸಂಪನ್ಮೂಲಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಉಪಯೋಗಿಸುವುದಕ್ಕೆ ಹೆಚ್ಚಿನ ಒತ್ತುವನ್ನು ನೀಡಲಾಗ್ತಾ ಇದೆ. ರಕ್ಷಿತ ಬೇಸಾಯ ಪದ್ಧತಿಯಲ್ಲಿ ನೈಸರ್ಗಿಕ ಪರಿಸರವು ಗಿಡ ಹಾಗೂ ಮರಗಳ ಗರಿಷ್ಠ ಬೆಳವಣಿಗೆಗಾಗಿ ಸೂಕ್ತ ಪರಿಸ್ಥಿತಿಗೆ ಮಾರ್ಪಾಡು ಆಗಲಿದ್ದು ಅಂತಿಮವಾಗಿ ಉತ್ತಮ ಗುಣಮಟ್ಟದ ಹಣ್ಣು ತರಕಾರಿ ಹಾಗೂ ಹೂಗಳನ್ನು ಹಾಗೆಯೇ ಔಷಧೀಯ ಮತ್ತು ಸುಗಂಧಭರಿತ ಗಿಡಗಳನ್ನು ಕೂಡ ಒದಗಿಸುವುದಕ್ಕೆ ನೆರವಾಗ್ತವೆ. ಇದು ವಾಣಿಜ್ಯ ಬೇಸಾಯ ವಿಧಾನದ ಬಹು ವ್ಯಾಪಕ ರೀತಿಯ ಕೃಷಿಯಾಗಿರುತ್ತದೆ. ನಿಯಂತ್ರಿತ ಪರಿಸರ ಕೃಷಿಯ ಅಥವಾ ರಕ್ಷಿತ ಬೇಸಾಯ ಪದ್ಧತಿಯಲ್ಲಿ ಗಿಡದ ನಡುವೆ ಸೂಕ್ಷ್ಮ ವಾತಾವರಣ ಹಾಗೂ ಪರಿಸರ ವಾತಾವರಣದ ಒಂದು ತಡೆಯನ್ನು ಒದಗಿಸುತ್ತದೆ. ಉತ್ತಮ ಗುಣಮಟ್ಟದ ಗರಿಷ್ಠ ಇಳುವರಿ ಸಾಧನೆಗಾಗಿ ಬೆಳಕು, ತೇವಾಂಶ, ಉಷ್ಣಾಂಶ, ಕಾರ್ಬನ್ ಡೈಆಕ್ಸೈಡ್,

ವಿಲಂಬಿತ ಸೂತ್ರಂ ಅಂಬುಜಧರಂ ವಿರಾಜಿತ ಗಾತ್ರಂ ಲಂಬೋದರಂ ವಿಲಂಬಿತ ಸೂತ್ರಂ ಅಂಬುಜಧರಂ ವಿರಾಜಿತ ಗಾತ್ರಂ ಶಂಭುಸುಪುತ್ರಂ ಸಾರಸನೇತ್ರಂ ಶಂಭುಸುಪುತ್ರಂ ಸಾರಸನೇತ್ರಂ ಅಂಬಾಪತ್ಯಂ ಆಶ್ರಯಾಮಿ ನಿತ್ಯಂ ಪ್ರಣಮಾಮಿ ಗಣನಾಯಕಂ ವರದಾಯಕಂ ವಿನಮ್ರಶ್ರಿತಜನ ವಿಘ್ನನಾಶಕಂ ಪ್ರಣಮಾಮಿ ಗಣನಾಯಕಂ